ಸಂಪರ್ಕಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಮಹಾರಾಜಪೇಟೆ ಗ್ರಾಮದಲ್ಲಿರುವಂತಹ ಜವಾಹರ ನವೋದಯ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ನವೋತ್ಸವ 2025 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಇಪಿ ಜಾರಿಯಾಗಿರುವ ರಾಜ್ಯದಲ್ಲಿ ಶಿಕ್ಷಣ ಮಟ್ಟ ಉತ್ತಮವಾಗಿರುತ್ತದೆ, ಆದರೆ ರಾಜ್ಯದ ಶಾಲೆಗಳಲ್ಲಿ ಎನ್ಇಪಿ ಜಾರಿಯಲ್ಲಿ ಇಲ್ಲದಿರುವುದರಿಂದ ರಾಜ್ಯದ ಮಕ್ಕಳು ವಂಚಿತರಾಗಿದ್ದಾರೆ ಎಂದು ಹೇಳಿದ್ದಾರೆ. ಬಳಿಕ ಹುಕ್ಕೇರಿ ಮಠದ ಆವರಣದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ ಫಲಪುಷ್ಪ ಪ್ರದರ್ಶನವನ್ನು ಸಂಸದ ಬಸವರಾಜ ಬೊಮ್ಮಾಯಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಕೂಡಿಗೆಯಲ್ಲಿ 18 ವರ್ಷಗಳಿಂದ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸೈನಿಕ ಶಾಲೆಯ ಶೈಕ್ಷಣಿಕ ಮತ್ತು ಸರ್ವಾಂಗೀಣ ಪ್ರಗತಿಯ ಬಗ್ಗೆ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾರವಾರದಲ್ಲಿರುವ ಐಎನ್ಎಸ್ ಕದಂಬ ನೌಕಾನೆಲೆಗೆ ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅಸಮಾಧಾನ. ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ಬೆಳಗಾವಿ ಅಧಿವೇಶನ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಬೆಂಗಳೂರಿನಲ್ಲಿಂದು ಅಖಿಲ ಕರ್ನಾಟಕ ದೃಷ್ಟಿ ವಿಶೇಷ ಚೇತನರ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ. ನಾಳೆ ಮನ್ ಕಿ ಬಾತ್ನ 129ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯ ಜನತೆಯನ್ನು ಉದ್ದೇಶಿಸಿ ಭಾಷಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೇಳಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿ. ಇದರಲ್ಲಿ ನೇರ ಮಾರಾಟ ಮತ್ತು ಸಾಂಘಿಕ ಮಾರಾಟದ ಪ್ರಾಮುಖ್ಯತೆಯ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪಿಎಸ್ ಧನಂಜಯ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿಮಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೋಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ಗೆ ಸೇರೆ ಹಿಡಿಸ್ತಾರೆ. ರಿಬೋನ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ, ನಿನ್ನ ದೂದಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೇರ ಮಾರಾಟ ಮತ್ತು ಸಾಂಘಿಕ ಮಾರಾಟದ ಪ್ರಾಮುಖ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಮ್ಮ ಕೃಷಿಕರು ಬೆಳೆದಂತಹ ಯಾವುದೇ ಬೆಳೆಯ ಬೆಲೆ ನಿರ್ಧಾರ ಆಗ್ತಕ್ಕಂಥದ್ದು ಮಾರುಕಟ್ಟೆಗಳಲ್ಲಿ. ಮಾರುಕಟ್ಟೆಯಿಂದಲೇ ಇವತ್ತು ಕೃಷಿಗೂ ಕೂಡ ಒಂದು ವಾಣಿಜ್ಯದ ಸ್ವರೂಪ ಬಂದಿದೆ. ಇವತ್ತು ಕೃಷಿಕರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದರೆ ಈ ಮಾರುಕಟ್ಟೆಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ನೇರ ಮಾರಾಟ ಮತ್ತು ಸಾಂಘಿಕ ಮಾರಾಟ ಅಂತ ಅಂದ್ರೆ ಏನು, ಅವುಗಳ ಪ್ರಾಮುಖ್ಯತೆ ಏನು, ಯಾವ ಒಂದು ಪದ್ಧತಿ ನಮ್ಮ ಕೃಷಿಕರಿಗೆ ಹೆಚ್ಚು ನೆರವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆಯ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ PS ಧನಂಜಯ ಸ್ವಾಮಿ ಅವರು. ಧನಂಜಯ ಸ್ವಾಮಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಮಾರಾಟದ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಅದರಲ್ಲೂ ಕೂಡ ಈ ಕೃಷಿ ಮಾರಾಟ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದೆ, ಹೇಗೆ ಅದು ಈ ಒಂದು ಬೆಳವಣಿಗೆಯನ್ನ ಕಾಣ್ತು ಅನ್ನುವಂತ ವಿಚಾರಗಳನ್ನ ತಿಳಿಸ್ಕೊಡಿ. ಮೊದಲನೇದಾಗಿ ಇವತ್ತಿನ ವಿಷಯವಾದಂತಹ ನೇರ ಮತ್ತು ಸಾಂಘಿಕ ಮಾರಾಟ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಈ ಮಾರಾಟದ ವ್ಯವಸ್ಥೆಗಳು ಯಾವ ರೀತಿ ಉದಯವಾದ್ದು, ಅದ್ರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಗೆ ಸ್ವತಂತ್ರ ಬರುವಂತ ಪೂರ್ವದಲ್ಲಾಗ್ಲಿ ಅಥವಾ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ರೈತರುಗಳು ಏನ್ ಮಾಡ್ತಾ ಇದ್ರು, ಬೆಳೆಯುವಂತ ಒಂದು ಒಟ್ಟು ಪ್ರಮಾಣದ ಉತ್ಪನ್ನಗಳನ್ನ ಎಲ್ಲನೂ ಕೂಡ ಅವರು ಮಾರಾಟ ಮಾಡ್ತಿರ್ಲಿಲ್ಲ. ಮುಖ್ಯವಾಗಿ ಏನಂತ ಹೇಳ್ತಾರೆ, ಅದನ್ನ ಹೆಚ್ಚಿನ ಭಾಗ ಬಂದಂತ ಉತ್ಪನ್ನಗಳನ್ನ ಅವರ ಮನೆ ಬಳಕೆಗೆ ಬಳಸ್ಕೋತಿದ್ರು ಹಾಗೂ ಇನ್ನಿತರ ಒಂದು ಬಳಕೆಗಳಿಗೆ ಮಾಡ್ಕೊಳ್ತಿದ್ರು. ಇನ್ನಿತರ ಬಳಕೆ ಅಂತ ಹೇಳಿದ್ರೆ ಮುಂದಿನ ಒಂದು ಸೀಸನ್ಗೆ ಬಿತ್ತನೆ ಬೀಜವಾಗಿ ಬಳಕೆ ಮಾಡ್ಕೋತಾ ಇದ್ರು. ಅವರ ಒಂದು ಜಮೀನಿನಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗೆ ಅವರು ಕೊಡ್ತಾ ಇದ್ರು. ಈ ರೀತಿಯಾದ ಒಂದು ಉಪಯೋಗಗಳಿಗೆ ಬಳಸ್ಕೋತಾ ಇದ್ರು. ಆದರೆ ಸಮಯ ಕಳೆದಂತೆಲ್ಲ ಅವರ ಬೇಡಿಕೆಗಳು ಹೆಚ್ಚೆಚ್ಚುವುದು, ಆ ಬೇಡಿಕೆಗಳನ್ನ ಪೂರೈಸಿಕೊಳ್ಳೋಕ್ಕಾಗಿ ಈ ಮಾರಾಟ ವ್ಯವಸ್ಥೆ ಅನ್ನೋವಂತಹ ಒಂದು ವ್ಯವಸ್ಥೆಗಳು ಉದ್ಭವಗೊಳ್ತು. ಮೊದಲನೇದಾಗಿ ಮಾರಾಟ ವ್ಯವಸ್ಥೆಗಳು ಪ್ರಥಮ ಹಂತದಲ್ಲಿ ಯಾವ ರೀತಿ ಇತ್ತು ಅಂತ ಹೇಳ್ತಾ ಹೇಳಿದ್ರೆ, ರೈತರು ಮಾರಾಟ ಮಾಡಬೇಕಾದ್ರೆ ಅವರು ಮಾರಾಟ ಮಾಡೋ ಪ್ರತಿಫಲವಾಗಿ ಅವರು ಹಣ ತಗೊಳಿಸ್ಕೊಳ್ತಿರ್ಲಿಲ್ಲ. ಒಂದು ವಸ್ತುನ ಕೊಟ್ಟರೆ ಅದರ ಒಂದು ಪ್ರತಿಫಲವಾಗಿ ಇನ್ನೊಂದು ವಸ್ತುಗಳನ್ನ ತಗೊಳ್ತಾ ಇದ್ರು. ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಅದಾದ ನಂತರ ಮುಂದೆ ಹೋಗಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ವಸ್ತು ಕೊಟ್ಟರೆ ಅದಕ್ಕೆ ಪ್ರತಿಫಲವಾಗಿ ಹಣವನ್ನು ತಗೊಳ್ಳುವಂತಹ ಒಂದು ವ್ಯವಸ್ಥೆಗೆ ರೈತರು ಬಂದರು. ಇತ್ತೀಚೆಗೆ ನಡೀತಾ ಇರುವಂತಹ ಒಂದು ಪದ್ಧತಿನೇ ಅದು. ಯಾವ್ದಾದ್ರು ಒಂದು ವಸ್ತುನ ರೈತರು ಮಾರಾಟ ಮಾಡಿದ್ರೆ ಅದಕ್ಕೆ ಪ್ರತಿಫಲವಾಗಿ ಏನ್ ಮಾಡ್ತಾರೆ, ಅವರು ಹಣವನ್ನು ತಗೊಳ್ಕೊತಾರೆ. ಇದು ಈ ಪ್ರಸ್ತುತವಾಗಿ ಇರುವಂತಹ ಮಾರಾಟ ವ್ಯವಸ್ಥೆ. ಆದರೆ ಪ್ರಸ್ತುತವಾಗಿರುವಂತಹ ಮಾರಾಟ ವ್ಯವಸ್ಥೆ ರೈತರಿಗೆ ಅನುಕೂಲ ಇದೆಯೋ ಇಲ್ವೋ ಅನ್ನೋದು ಬಹಳ ಚರ್ಚೆಗೆ ಬಂದಿರುವಂತಹ ವಿಷಯ. ಸೊ ಯಾಕೆ ಇದು ಬಹಳ ಚರ್ಚೆಗೆ ಬಂದಿದೆ ಅಂತ ಹೇಳಿದ್ರೆ, ರೈತರು ಉತ್ಪಾದಿಸುವ ಉತ್ಪನ್ನಗಳನ್ನ ಮಾರಾಟ ಮಾಡಬೇಕಾದ್ರೆ ನಮ್ಮ ಭಾರತದಲ್ಲಿ 85% ಜನ ಅಂದ್ರೆ ರೈತರುಗಳು ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಾಗಿರೋದ್ರಿಂದ ಅವರು ಇರುವಂತಹ ಒಂದು ಹಿಡುವಳಿನೇ ಬಹಳ ಕಡಿಮೆ. ಆ ಒಂದು ಸಣ್ಣ ಹಿಡುವಳಿ ಇಲ್ಲಿ ಬರುವಂತಹ ಒಂದು ಉತ್ಪನ್ನ ಕಡಿಮೆ. ಆ ಒಂದು ಸಣ್ಣ ಉತ್ಪನ್ನವನ್ನ ಮುಖ್ಯ ಭಾಗವನ್ನ ತಮ್ಮ ಮನೆ ಬಳಕೆ ಮಾಡಿಕೊಂಡು ಏನ್ ಹೆಚ್ಚಿಗೆ ಉಳಿಯುತ್ತಲ್ಲ ಅದನ್ನ ಅವರು ಮಾರುಕಟ್ಟೆ ವ್ಯವಸ್ಥೆಗೆ ತಗೊಂಡು ಹೋಗಬೇಕಾಗಿರುತ್ತೆ. ಅಂತ ಒಂದು ಸಣ್ಣ ಪ್ರಮಾಣದ ಉತ್ಪನ್ನವನ್ನು ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕಾದ್ರೆ ಅವರು ಸಾಗಾಣಿಕೆ ವೆಚ್ಚ ಆಗ್ಲಿ ಅಥವಾ ಲೋಡಿಂಗ್ ಅನ್ಲೋಡಿಂಗ್ ಭರಿಸುವಂತ ವೆಚ್ಚ ಆಗ್ಲಿ ಅದೇ ಅವರಿಗೆ ಜಾಸ್ತಿ ಆಗಿರುತ್ತೆ. ಇದಕ್ಕಿಂತ ಹೆಚ್ಚಾಗಿ ಯಾವುದೇ ಒಂದು ಉತ್ಪನ್ನ ರೈತರು ತಮ್ಮ ಒಂದು ಜಮೀನಿನಿಂದ ಗ್ರಾಹಕರಿಗೆ ಮಾರುಕಟ್ಟೆ ಮಾಡಬೇಕಾದ್ರೆ ಅವರ ನಡುವೆ ಇರುವಂತಹ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ. ಸೊ ಇದು ರೈತರು ಅನುಭವಿಸಿರುವಂತಹ ಒಂದು ತೊಂದರೆಯಾಗಿದೆ. ಈ ತೊಂದರೆಗೆ ಎರಡು ಪರಿಹಾರ ಇದೆ. ಅದು ಏನಂತ ಹೇಳಿದ್ರೆ ರೈತರು ನೇರವಾಗಿ ತಮ್ಮ ಒಂದು ಉತ್ಪನ್ನವನ್ನು ಮಾರಾಟ ಮಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಸಾಂಘಿಕ ಮಾರಾಟ ಅಂತ ಒಂದು ವ್ಯವಸ್ಥೆ ಇದೆ, ಆ ಒಂದು ವ್ಯವಸ್ಥೆಯನ್ನು ಕೂಡ ಬಳಕೆ ಮಾಡಿಕೊಂಡು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಬಹುದಾಗಿದೆ. ತಾವ್ ಹೇಳಿದ್ರಿ ಎರಡು ಪದ್ಧತಿಗಳನ್ನ ನಾವು ನೋಡಬಹುದು, ಒಂದು ನೇರವಾಗಿ ಮಾರಾಟ ಮಾಡತಕ್ಕಂಥದ್ದು, ಮತ್ತೊಂದು ಸಾಂಘಿಕ ರೂಪದಲ್ಲಿ ಮಾರಾಟವನ್ನ ಮಾಡತಕ್ಕಂಥದ್ದು. ಈ ನೇರ ಮಾರಾಟ ಅಂತ ಅಂದ್ರೆ ಏನು? ಈಗ ಪ್ರಸ್ತುತವಾಗಿ ಯಥೇಚ್ಛವಾಗಿ ಇರುವಂತದ್ದು ನಾನು ಆಗ್ಲೇ ಹೇಳದಂಗೆ ರೈತರು ಮತ್ತು ಗ್ರಾಹಕರ ನಡುವೆ ಮಧ್ಯವರ್ತಿಗಳು ಅನ್ನೋರು ಬರ್ತಾರೆ. ಏನ್ ಮಾಡ್ತಾರೆ ಮಧ್ಯವರ್ತಿಗಳು? ರೈತರಿಂದ ಒಂದು ಉತ್ಪನ್ನವನ್ನ ತಗೊಂಡು ತದನಂತರ ಅವರು ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗ್ರಾಹಕರು ಏನು ಬೆಲೆನ ಕೊಡ್ತಾರೆ ಆ ಬೆಲೆಯ ಅತಿ ಕಡಿಮೆ ಪ್ರಮಾಣದ ಬೆಲೆ ರೈತರಿಗೆ ಸಿಗುತ್ತೆ. ಉದಾಹರಣೆಗೆ ಟೊಮ್ಯಾಟೋನ ನಾವು ಉದಾಹರಣೆಗೆ ತಗೊಳ್ಳೋಣ. ಟೊಮ್ಯಾಟೊ ಬೆಲೆ ಗ್ರಾಹಕರು 1 ಕೆಜಿಗೆ 50 ರೂಪಾಯಿ ಕೊಟ್ರೆ ರೈತರಿಗೆ ಎಷ್ಟು ಸಿಗುತ್ತೆ? ಕೇವಲ 10-15 ರೂಪಾಯಿ 1 ಕೆಜಿಗೆ ಸಿಗುತ್ತೆ. ನೋಡಿ ಇರುವಂತ ಒಂದು ವ್ಯತ್ಯಾಸ 35 ರೂಪಾಯಿಗಳು. 35 ರೂಪಾಯಿಗಳ ಒಂದು ವ್ಯತ್ಯಾಸ ಈ ನಮ್ಮ ಮಧ್ಯವರ್ತಿಗಳೇ ಅವರ ಕೈಯಲ್ಲಿ ಇರುತ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ರೈತರು ಗ್ರಾಹಕರು ಏನು ಬರಸ್ತಾರಲ್ಲ ಅದನ್ನ ಹೆಚ್ಚಿನ ಭಾಗ ರೈತರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈ ಒಂದು ನೇರ ಮಾರಾಟ ವ್ಯವಸ್ಥೆ ಬಹಳ ಉತ್ತಮ. ಈ ನೇರ ಮಾರಾಟ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರೈತರು ಮಧ್ಯವರ್ತಿಗಳ ಮೇಲೆ ಅವಲಂಬಿತವಾಗದನೆ ಅವರ ಒಂದು ಉತ್ಪನ್ನ ಮಾರಾಟ ಮಾಡಕ್ಕೆ ನೇರವಾಗಿ ರೈತರು ತಮ್ಮ ಉತ್ಪನ್ನವನ್ನ ತಾವೇ ಮಾರುಕಟ್ಟೆಗೆ ತಂದು ಅಲ್ಲಿ ಬಂದಂಥ ಗ್ರಾಹಕರಿಗೆ ಮಾರಾಟ ವ್ಯವಸ್ಥೆಯನ್ನ ಮಾಡಬಹುದು. ಸೊ ಇದ್ರ ಮುಖಾಂತರ ಏನಾಗುತ್ತೆ, ಉತ್ಪಾದಕರ ಮತ್ತು ಗ್ರಾಹಕರ ನಡುವೆ ಏನು ಮಧ್ಯವರ್ತಿಗಳು ಅಂತ ಇದ್ರು ಆ ಮಧ್ಯವರ್ತಿಗಳನ್ನ ಇಲ್ಲಿ ನಾವು ಅವಾಯ್ಡ್ ಮಾಡಬಹುದು. ಇದ್ರ ಮುಖಾಂತರ ಏನಾಗುತ್ತೆ, ಗ್ರಾಹಕರು ಏನು ಬೆಲೆ ಕೊಡ್ತಾರಲ್ಲ ಒಂದು ಉತ್ಪನ್ನಕ್ಕೆ ಅದು ನೇರವಾಗಿ ರೈತರಿಗೆ ಸಿಗುತ್ತೆ. ಸೊ ಹಾಗಾಗಿ ಇದು ನೇರ ಮಾರುಕಟ್ಟೆ ಮಾಡೋದ್ರಿಂದ ರೈತರಿಗೆ ಬಹಳ ಅನುಕೂಲವಾಗಿದೆ. ಈ ಒಂದು ರೀತಿಯಲ್ಲಿ ಮಾರಾಟ ಮಾಡುವಂಥದ್ದನ್ನ ನಾವು ನೇರ ಮಾರಾಟ ಅಂತ ಹೇಳಿ ಕರಿತೇವೆ. ಇನ್ನು ಸಾಂಘಿಕ ಮಾರಾಟ ಅಂತ ಅಂದ್ರೆ ಏನು? ಈ ಪ್ರಸ್ತುತವಾಗಿರುವಂತಹ ಒಂದು ಮಾರಾಟ ವ್ಯವಸ್ಥೆಗೆ ಇನ್ನೊಂದು ಉತ್ತಮವಾದ ಸಲಹೆ ನನ್ನದು ಅಂತ ಹೇಳಿದ್ರೆ ಸಾಂಘಿಕ ಮಾರಾಟ. ಈ ಸಾಂಘಿಕ ಮಾರಾಟದಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳದಂಗೆ ಅತಿ ಹೆಚ್ಚಿನ ಭಾಗದ ರೈತರು ನಮ್ಮ ಭಾರತದಲ್ಲಿ ಸಣ್ಣ ಅಥವಾ ಅತಿ ಸಣ್ಣ ಹಿಡುವಳಿದಾರರಾಗಿರ್ತಾರೆ. ಅಂತ ಹೇಳಿದ್ರೆ ಅವರ ಹಿಡುವಳಿನೇ ತುಂಬಾ ಕಡಿಮೆ, ಹಿಡುವಳಿನೇ ತುಂಬಾ ಕಡಿಮೆ ಆಗಿರುತ್ತೆ, ಉತ್ಪನ್ನ ತುಂಬಾ ಕಡಿಮೆ ಆಗಿರುತ್ತೆ. ಕಡಿಮೆ ಪ್ರಮಾಣದ ಉತ್ಪನ್ನವನ್ನು ಅವರು ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಅಲ್ಲಿ ಯಾವುದೇ ರೀತಿಯಾದ ಒಂದು ಚರ್ಚೆ ಮಾಡೋಕ್ಕಾಗಲ್ಲ, ಇಂಥದೇ ಬೆಲೆ ಬೇಕು ಅಂತ ರೈತರು ತಮ್ಮ ಒಂದು ಉತ್ಪನ್ನಕ್ಕೆ ನಿಗದಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ರೈತರು ಪ್ರಮುಖವಾಗಿ ಯಾವುದೇ ಒಂದು ಬೆಳೆ ಬೆಳೆಯುವಂತ ರೈತರುಗಳೆಲ್ಲ ಏನ್ ಮಾಡ್ಬೇಕು, ಒಗ್ಗೂಡಿಸಿ ಎಲ್ಲ ಒಂದು ಅಸೋಸಿಯೇಷನ್ ಅಥವಾ ಅವರ ಒಂದು ಒಗ್ಗೂಡಿ ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನ್ ತರ ಮಾಡಿಕೊಂಡ್ರೆ ಅವರು ಬೆಳೆದಂತ ಒಂದು ಉತ್ಪನ್ನವನ್ನ ಒಟ್ಟುಗೂಡಿಸಿದಾಗ ಏನಾಗುತ್ತೆ, ಆ ಉತ್ಪನ್ನದ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ. ಅಂತ ದೊಡ್ಡ ಪ್ರಮಾಣವನ್ನ ಮಾರುಕಟ್ಟೆಗೆ ತಗೊಂಡು ಹೋದಾಗ ಅವ್ರು ಚೌಕಾಸಿ ಮಾಡಕ್ಕೆ ಅವರ ಒಂದು ಉತ್ಪನ್ನಕ್ಕೆ ಬೆಲೆಯನ್ನು ನಿಗದಿಪಡಿಸುವಂತ ಒಂದು ಪವರು ಈಗ ಸಾಂಘಿಕ ಮಾರಾಟ ವ್ಯವಸ್ಥೆ ಮಾಡೋದ್ರಿಂದ ಬರುತ್ತೆ. ಹೀಗೆ ಅನೇಕ ಕೃಷಿಕರು ಬೆಳೆದಂತಹ ಉತ್ಪನ್ನಗಳೇನಿರುತ್ತೋ ಅದನ್ನ ಒಟ್ಟು ಮಾಡಿ ಈ ಸಿಂಗಲ್ ವಿಂಡೋ ಅಂತ ಹೇಳಿ ಕರಿತೀವಿ, ಆ ಒಂದು ರೀತಿಯಲ್ಲಿ ಮಾರಾಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ನಿಗದಿತವಾದಂತಹ ಬೆಲೆ ಹಾಗೂ ನಿಖರವಾದಂತಹ ಬೆಲೆಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈ ನೇರ ಮಾರಾಟ ಆಗಿರ್ಬೋದು ಮತ್ತೆ ಸಾಂಘಿಕ ಮಾರಾಟ ಆಗಿರ್ಬೋದು, ಇವುಗಳ ಅನುಕೂಲತೆಗಳು ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ನಾನು ಮೊದಲೇ ಹೇಳಿದಂಗೆ ಈ ನೇರ ಮಾರಾಟ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲ ಅಂತ ಹೇಳಿದ್ರೆ ರೈತರು ಏನ್ ಬೆಲೆಯನ್ನ ಪಡೀತಾರೆ ತಮ್ಮ ಉತ್ಪನ್ನಗಳಿಗೆ ಅತಿ ಹೆಚ್ಚಿನ ಬೆಲೆಯನ್ನ ಪಡಿಬಹುದು. ನೇರ ಅಥವಾ ಸಾಂಘಿಕ ಮಾರಾಟ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದಕ್ಕಿಂತ ತಮ್ಮ ಉತ್ಪನ್ನಗಳಿಗೆ ಮುಖ್ಯವಾಗಿ ಅತಿ ಹೆಚ್ಚಿನ ಬೆಲೆಯನ್ನು ಪಡಿಬಹುದು. ಒಂದು ಎರಡನೇ ಅನುಕೂಲ ಅಂತ ಹೇಳಿದ್ರೆ ಅತಿ ಹೆಚ್ಚಿನ ಬೆಲೆ ತಮ್ಮ ಉತ್ಪನ್ನಗಳಿಗೆ ಸಿಕ್ಕಾಗ ಏನಾಗುತ್ತೆ, ಅವರ ಆದಾಯ ಹೆಚ್ಚಾಗುತ್ತೆ. ಸೊ ಎರಡನೇ ಮುಖ್ಯ ಅನುಕೂಲ ಅಂತ ಹೇಳಿದ್ರೆ ಈ ನೇರ ಮಾರುಕಟ್ಟೆ ಆಗಲಿ ಅಥವಾ ಸಾಂಘಿಕ ಮಾರುಕಟ್ಟೆ ವ್ಯವಸ್ಥೆ ಆಗಲಿ ಅದನ್ನ ಅಳವಡಿಸಿಕೊಂಡಿದ್ದೇ ಆದಲ್ಲಿ ರೈತರ ಆದಾಯ ಏನಾಗುತ್ತೆ, ದ್ವಿಗುಣಗೊಳ್ಳುತ್ತೆ. ಅದು ಎರಡನೇದು. ಇನ್ನು ಮೂರನೇದು ಹೇಳಬೇಕು ಅಂತ ಹೇಳಿದ್ರೆ ನೇರ ಅಥವಾ ಸಾಂಘಿಕ ಮಾರಾಟ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡೋದ್ರಿಂದ ಏನಾಗುತ್ತೆ, ರೈತರುಗಳು ಒಟ್ಟಿಗೆ ಕೊಡೋದ್ರಿಂದ ಅವ್ರಿಗೆ ಯಾವ್ದಾದ್ರು ಬೇಕಾಗಿರುವಂತಹ ಪರಿಕರಗಳು ಅಂತ ಹೇಳ್ತೀವಲ್ಲ ನಾವು, ಬಿತ್ತನೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅಥವಾ ಯಾವುದೋ ಒಂದು ರೋಗ ಮತ್ತು ಪೀಡೆ ಬರುವಂತಹ ಒಂದು ಕೆಮಿಕಲ್ಸ್ ಆಗಿರ್ಬೋದು, ಅದನ್ನ ರೈತರು ಒಬ್ಬೊಬ್ಬರೇ ಹೋಗಿ ನೀವು ಮಾರಾಟ ಮಳಿಗೆಯಲ್ಲಿ ತಗೊಳಕ್ ಹೋದ್ರೆ ನಿಮ್ಗೆ ಅತಿ ಹೆಚ್ಚಿನ ಬೆಲೆ ಆಗುತ್ತೆ ಅದಕ್ಕೆ. ಅದ್ರ ಬದಲು ನೀವೆಲ್ಲ ಒಟ್ಟುಗೂಡಿ ಹೋಗಿದಾಗ ಏನಾಗುತ್ತೆ, ನೀವು ತಗೊಳ್ಳುವಂತ ಬೆಲೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀವು ಈಸಿಯಾಗಿ ಅವ್ರ ಹತ್ರ ಚೌಕಾಸಿ ಮಾಡಿ ಅದನ್ನ ಕಡಿಮೆ ಬೆಲೆಗೆ ತಗೋಬಹುದು. ಇದು ಮೂರನೇದು. ನಾಲ್ಕನೇದು, ಈ ಸಾಂಘಿಕ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ನಿಮ್ಗೆ ಅನ್ಕೊಂಡಿರೋಷ್ಟು ಬೆಲೆ ಸಿಗ್ದೇ ಇರ್ಬೋದು. ಅವಾಗ ಏನ್ ಮಾಡ್ಬೋದು, ಸಾಂಘಿಕ ಮಾರಾಟ ವ್ಯವಸ್ಥೆಯಲ್ಲಿ ನೀವೇನು ಉತ್ಪನ್ನ ಕ್ರೋಢೀಕರಿಸಿರ್ತಲ್ಲ, ಆ ಕ್ರೋಢೀಕರಿಸಿದ ಉತ್ಪನ್ನ ನೀವೇ ಸ್ಟೋರ್ ಮಾಡ್ಕೋಬಹುದು ಒಂದು ಸಮಯದವರೆಗೆ. ಮಾರುಕಟ್ಟೆಯಲ್ಲಿ ಯಾವಾಗ ಬೆಲೆ ಜಾಸ್ತಿ ಅನ್ಸುತ್ತೆ ಅಂತ ಒಂದು ಸಂದರ್ಭದಲ್ಲಿ ಮಾರುಕಟ್ಟೆಗೆ ನೀವು ಅದನ್ನು ಬಿಡ್ಬೋದು. ಅದು ಒಂದು. ಇನ್ನು ನೆಕ್ಸ್ಟ್ ಐದನೇದು ಅಂತ ಹೇಳಿದ್ರೆ, ನಾನು ಏಕಾಂಗಿಯಾಗಿ ರೈತರು ಯಾವುದೇ ಒಂದು ಉತ್ಪನ್ನವನ್ನು ಬೆಳೆದಾಗ ಅದನ್ನ ಅವರು ಪ್ರೊಸೆಸಿಂಗ್ ಅಂತ ಹೇಳಿದ್ರೆ ಅದನ್ನ ಯಾವುದೇ ರೀತಿಯ ಒಂದು ಮಾರ್ಪಾಡು ಮಾಡ್ದೇ ಆಗಿರ್ಬೋದು. ಈಗ ಸಾಂಘಿಕ ಮಾರಾಟ ಮಾಡೋದ್ರಿಂದ ಏನಾಗುತ್ತೆ, ಯಾವ ರೀತಿ ನೀವು ಉತ್ಪಾದಿಸಿದ್ರೆ ಅದನ್ನ ಮಾರುಕಟ್ಟೆಗೆ ಮಾರೋದ್ರ ಬದಲು ಅದನ್ನ ನೀವು ಪ್ರೊಸೆಸಿಂಗ್ ಮಾಡಿ, ಬ್ರ್ಯಾಂಡಿಂಗ್ ಮಾಡಿ ಅಥವಾ ಪ್ಯಾಕೇಜಿಂಗ್ ಮಾಡಿ ಮಾಡೋದ್ರಿಂದ ನಿಮ್ಮ ಒಂದು ಉತ್ಪನ್ನಕ್ಕೆ ಹೆಚ್ಚಿನ ಬೆಲೆ ಸಿಗ್ಬೋದು. ಕೊನೆಯದಾಗಿ ಹೇಳ್ಬೋದು ಅಂತ ಹೇಳಿದ್ರೆ, ಸಾಂಘಿಕ ಮಾರಾಟ ಮಾಡೋದ್ರ ಮುಖಾಂತರ ಒಂದು ಉತ್ತಮವಾದ ಒಂದು ಅನುಕೂಲ ಅಂತ ಹೇಳಿದ್ರೆ, ನೀವು ನಿಮ್ಮ ಒಂದು ಉತ್ಪನ್ನನ ಎಕ್ಸ್ಪೋರ್ಟ್ ಮಾಡ್ಬೋದು, ಹೊರ ದೇಶಗಳಿಗೆ ಕಳಿಸ್ಬೋದು. ನೀವು ಹೊರ ದೇಶಗಳಿಗೆ ಕಳಿಸೋದ್ರಿಂದ ರೈತರಿಗೆ ಒಳ್ಳೆಯ ಒಂದು ಬೆಲೆ ಸಿಗುತ್ತೆ, ಒಳ್ಳೆಯ ಆದಾಯನೂ ಸಿಗುತ್ತೆ. ಇವುಗಳು ಪ್ರಮುಖವಾಗಿ ಸಾಂಘಿಕ ಮಾರಾಟ ವ್ಯವಸ್ಥೆಯಿಂದ ಬರುವಂತಹ ಅನುಕೂಲಗಳು. ನೇರ ಮಾರಾಟ ಮತ್ತೆ ಸಾಂಘಿಕ ಮಾರಾಟ ಅನ್ನುವಂಥದ್ದು ಏನಿದೆಯೋ, ಇವೆರಡು ಕೂಡ ನಮ್ಮ ಕೃಷಿಕರಿಗೆ ಒಂದು ರೀತಿಯ ವರದಾನ. ಯಾಕೆ ಅಂತ ಅಂದ್ರೆ, ತಾವು ಬೆಳೆದಂತಹ ಬೆಳೆ ಏನಿರುತ್ತೋ ಅದಕ್ಕೆ ಒಂದು ಒಳ್ಳೆಯ ಬೆಲೆಯನ್ನ ಪಡೆಯಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳನ್ನ ತಾವು ತಿಳಿಸಿದ್ರಿ. ಈ ನೇರ ಮಾರುಕಟ್ಟೆಗೆ ಯಾವೆಲ್ಲ ಅಂಶಗಳು ಪೂರಕವಾಗಿ ಕೆಲಸವನ್ನ ಮಾಡುತ್ತೆ, ಹೇಗೆ ನೇರ ಮಾರುಕಟ್ಟೆಯನ್ನ ಮಾಡಬಹುದು, ಈಗ ರೈತನೇ ಕುಳಿತು ಮಾರಾಟ ಮಾಡಬೇಕೋ ಅಥವಾ ಇತ್ತೀಚೆಗೆ ಬೆಳವಣಿಗೆ ಆಗ್ತಾ ಇರತಕ್ಕಂತಹ ಕೆಲವೊಂದಷ್ಟು ಸಾಮಾಜಿಕ ಮಾಧ್ಯಮಗಳು ಅಂತ ಹೇಳಿದ್ದಾವೆ, ಅವುಗಳನ್ನ ಬಳಕೆ ಮಾಡಿಕೊಂಡು ಅಥವಾ ವೆಬ್ಸೈಟ್ ಅಥವಾ ಇಂಟರ್ನೆಟ್ ಗಳನ್ನ ಬಳಕೆ ಮಾಡಿಕೊಂಡು ಮಾರಾಟವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಆ ತರದ್ದು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ. ನೀವೆಲ್ಲ ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹತ್ರನು ಮೊಬೈಲ್ ಅನ್ನೋದಿದೆ. ಆ ಮೊಬೈಲಲ್ಲಿ ವಾಟ್ಸಪ್ ಅನ್ನೋ ಒಂದು ಗ್ರೂಪ್ ಇದೆ. ರೈತರುಗಳು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ವಾಟ್ಸಪ್ ಅನ್ನೋ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ, ಅವರೇ ನೇರವಾಗಿ ಅವ್ರೇನೇನ್ ಬೆಳೆ ಬೆಳೀತಾರಲ್ಲ ಅದನ್ನ ಅವ್ ವಾಟ್ಸಪ್ ಅಲ್ಲಿ, ನನ್ನ ಹತ್ರ ಈ ರೀತಿ ಉತ್ಪನ್ನಗಳಿವೆ, ಈ ಉತ್ಪನ್ನಗಳಿಗೆ ಇಷ್ಟಿಷ್ಟು ಬೆಲೆ ಅಂತ ಪೋಸ್ಟ್ ಮಾಡೋದ್ರ ಮುಖಾಂತರನು ಅವರು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡಬಹುದು. ಎರಡನೇದು, ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಂತಿವೆ, ಅವ್ರಿಗೂ ಕೂಡ ನಮ್ಮ ರೈತರುಗಳು ನೇರವಾಗಿ ಟೈಅಪ್ ಆಗಿ ಆ ವೆಬ್ಸೈಟ್ ಅಲ್ಲೂ ಕೂಡ ಯಾವ್ಯಾವ ರೈತರು ಯಾವ ಊರಲ್ಲಿ ಯಾವೊಂದು ಉತ್ಪನ್ನ ಅವ್ರ ಹತ್ರ ಇದೆ, ಎಷ್ಟು ಬೆಲೆಗೆ ಅವರು ಮಾರಾಟ ಮಾಡ್ತಾರೆ ಅನ್ನೋದು ಮಾಹಿತಿನ ಕೊಟ್ಟು ಕೂಡ ಅವರು ಮಾಡಬಹುದು. ಮೂರನೇದಾಗಿ, ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂತದ್ದು, ಸುಮಾರು ಜನ ರೈತರುಗಳು ಅವರೇ ಆದ ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಈಗ ಸಾವಯವ ರೈತರ ಒಂದು ಗುಂಪು, ಕಳೆದ ವಾರ ನಾನು ಹಾವೇರಿಗೆ ಹೋಗಿದ್ದೆ, ಹಾವೇರಿಯಲ್ಲಿ ನೈಸರ್ಗಿಕ ಕೃಷಿ ಹಾವೇರಿ ಗುಂಪು ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಏನ್ ಮಾಡ್ತಾರೆ, ನೈಸರ್ಗಿಕವಾಗಿ ಯಾರ್ಯಾರು ಬೆಳೀತಾರಲ್ಲ ಅಂತ ರೈತರೆಲ್ಲ ಒಂದು ಗುಂಪು ಮಾಡಿಕೊಂಡು ನೈಸರ್ಗಿಕವಾಗಿ ಬೆಳೆದಂತ ಪದಾರ್ಥಗಳನ್ನ ಆ ಗುಂಪು ಮುಖಾಂತರ ಅವರು ಮಾರಾಟ ಮಾಡ್ತಿದ್ದಾರೆ. ಹಾಗಾಗಿ ಈ ವಾಟ್ಸಪ್ ಗ್ರೂಪ್ ಮುಖಾಂತರ ಮಾಡಬಹುದು ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ರೈತರು ಮಾಡಬಹುದು. ಮೂರನೇದಾಗಿ ಅಂತ ಹೇಳಿದ್ರೆ, ಫಂಡಮೆಂಟಲಿ ನೇರವಾಗಿ ಅವರನ್ನೇ ಮಾರುಕಟ್ಟೆಗೆ ತಮ್ಮ ಉತ್ಪನ್ನ ತಗೊಂಡೋಗಿ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು. ಹೀಗೆ ಈ ತರದ ಸಾಮಾಜಿಕ ಮಾಧ್ಯಮಗಳು ಅನ್ನುವಂಥದ್ದು ಏನಿದೆಯೋ ಇದನ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ತಮ್ಮ ನೇರ ಮಾರಾಟ ಏನಿರುತ್ತೋ ಇದನ್ನ ಇನ್ನೊಂದಷ್ಟು ಸರಳವಾಗಿ ಮಾಡಿಕೊಂಡು ಮಾರಾಟವನ್ನ ಉತ್ತೇಜನಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈ ಸಾಂಘಿಕ ಮಾರಾಟ ಅನ್ನುವಂಥದ್ದು ಇದೆಯಲ್ಲ, ಈ ಸಾಂಘಿಕ ಮಾರಾಟಕ್ಕೆ ನೆರವಾಗ್ತಕ್ಕಂಥ ಅಂಶಗಳು ಯಾವ್ಯಾವು, ಯಾವ್ಯಾವ ರೀತಿಯ ಸಂಸ್ಥೆಗಳನ್ನ ಅಥವಾ ಸಂಘಗಳನ್ನ ರಚಿಸಿಕೊಂಡು ಸಾಂಘಿಕ ಮಾರಾಟವನ್ನ ಮಾಡಬಹುದು ಅಂತೀರಿ? ಈ ಸಾಂಘಿಕ ಮಾರಾಟ ವ್ಯವಸ್ಥೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ರೈತರು ಏನ್ ಮಾಡ್ತಾರೆ, ಒಗ್ಗೂಡ್ಕೊಳ್ತಾರೆ, ಒಂದು ಸಂಘವಾಗಿ ಮಾಡ್ಕೊಳ್ತಾರೆ. ಸೊ ಈ ರೀತಿ ಸಂಘವಾಗಿ ಮಾರಾಟಗಳಿಗೆ ಪೂರ್ವಗೊಳಿಸಲು ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರದಿಂದ ಯಥೇಚ್ಛವಾಗಿ ಬಹಳವಾದ ಒಂದು ಯೋಜನೆಗಳಿವೆ ಪೂರಕವಾಗಿ. ಈ ಒಂದು ಸಾಂಘಿಕ ಮಾರಾಟ ವ್ಯವಸ್ಥೆಯನ್ನ ಒಂದು ದ್ವಿಗುಣಗೊಳಿಸಬೇಕು ಅಥವಾ ಅದನ್ನ ಒಂದು ಸ್ಟ್ರೆಂಥನ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದ ಹಲವಾರು ಒಂದು ಕಾರ್ಯಕ್ರಮಗಳಿದೆ. ಅದು ಮುಖ್ಯವಾಗಿ ನೀವು ಸಾಂಘಿಕ ಮಾರಾಟ ವ್ಯವಸ್ಥೆ ಯಾವ ರೀತಿಯಾಗಿ ಇದು ಬೆಳವಣಿಗೆ ಬಂತು ಅಂತ ನಾವು ನೋಡೋದೇ ಆದ್ರೆ, ಮೊಟ್ಟ ಮೊದಲನೇದಾಗಿ ಕೋಆಪರೇಟಿವ್ ಸಹಕಾರ ಸಂಘದ ಮುಖಾಂತರ ಉತ್ಪನ್ನವನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಅಂತ ಇದೆ. ಸಹಕಾರ ಸಂಘ ಅಂತ ಏನ್ ನೋಡಿದ್ರೆ, ರೈತರು ಅವ್ರದೇ ಆದ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೋಬೇಕು. ನೀವು ಕೇಳಿರ್ಬೋದು ಈಗ ಕಬ್ಬು ಬೆಳೆಗಾರರ ಸಂಘ ಅಥವಾ ಅಡಿಕೆ ಬೆಳೆಗಾರರ ಸಂಘ, ಅಂತ ಸಂಘಗಳು ಮಾಡ್ಕೊಂಡು ಏನ್ ಮಾಡ್ತಾರೆ, ಕೋಆಪರೇಟಿವ್ ಲೈನ್ ಅಲ್ಲಿ ಮಾಡ್ತಾರೆ. ಕೋಆಪರೇಟಿವ್ ಸಹಕಾರ ಸಂಘದ ಮುಖಾಂತರ ಆ ಸಹಕಾರ ಸಂಘಕ್ಕೆ ಪೂರಕವಾಗಿ ನಮ್ಮ ಕೇಂದ್ರ ಸರ್ಕಾರ 1904 ಈ ಸಹಕಾರ ಸಂಘದ ಕಾಯ್ದೆಯನ್ನು ಜಾರಿಗೆ ಬಂತು. 1904 ಕಾಯ್ದೆ ಏನ್ ಮಾಡುತ್ತು, ಅದು ಕೇವಲ ರೈತರಿಗೆ ಯಾವ್ದಾದ್ರೆ ಸಾಲದ ವ್ಯವಸ್ಥೆ ಬೇಕಿದ್ರೆ ಮಾತ್ರ ಒಂದು ಪೂರೈಸುವಂತ ಒಂದು ವ್ಯವಸ್ಥೆ ಆ ಒಂದು ಕಾಯ್ದೆ ಅಡಿ ಇದೆ. ಆದ್ರೆ ರೈತರಿಗೆ ಬೇಕಾಗಿರುವಂತ ಸಾಲದಕ್ಕಿಂತ ಹೆಚ್ಚಾಗಿ ಅವ್ರೇನ್ ಬೆಳೀತಾರಲ್ಲ ಉತ್ಪನ್ನ, ಅದನ್ನ ಮಾರಾಟ ಮಾಡುವಂತದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ಮಾರಾಟ ವ್ಯವಸ್ಥೆಯನ್ನು ಕೂಡ ನಾವು ಈ ಒಂದು ಕಾಯ್ದೆ ಅಡಿ ತರಬೇಕು ಅಂತ 1912 ಈ ಸಹಕಾರ ಕಾಯ್ದೆಗೆ ತಿದ್ದುಪಡಿ ತಂದು ಹೊಸ ಕಾಯ್ದೆಯನ್ನ 1912 ತರ್ತಾರೆ. ಆ ಕಾಯ್ದೆಯಲ್ಲಿ ಈ ಸಹಕಾರ ಪದ್ಧತಿಯ ಮುಖಾಂತರ ಮಾರಾಟ ಮಾಡೋಕೆ ಹೆಚ್ಚಿನ ಪ್ರಾಮುಖ್ಯತೆ ಆ ಕಾಯ್ದೆ ಹಿಡಿಯಿದೆ. ಸೊ ಆ ಕಾಯ್ದೆ ಹಿಡಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರೈತರು ಯಾವುದೇ ಒಂದು ಬೆಳೆ ಬೆಳೀತಾರೆ ಅಂತ ಬೆಳೆಯನ್ನು ಬೆಳೆಯುವಂತ ರೈತರೆಲ್ಲ ಒಂದು ಒಗ್ಗೂಡಿ ಅವರ ಒಂದು ಉತ್ಪನ್ನ ಕ್ರೋಢೀಕರಿಸಿ ಮಾರಾಟ ಮಾಡುವ ಒಂದು ವ್ಯವಸ್ಥೆ, ಅದು ಕೋಆಪರೇಟಿವ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಿಗೆ ನೀವು ನೋಡ್ತಾ ಇರಬಹುದು ಕೋಆಪರೇಟಿವ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತಹ ಅನುಕೂಲಗಳು ಅಥವಾ ಅನಾನುಕೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಇನ್ನೊಂದು ಯೋಜನೆಯನ್ನು ತರುತ್ತೆ. ಅದನ್ನ ನಾವೇನಂತ ಹೇಳ್ತೀವಿ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಅದನ್ನ ರೈತ ಉತ್ಪಾದಕ ಸಂಘಗಳು ಅಂತ ಹೇಳ್ತೀವಿ. ಇತ್ತೀಚಿನ ನೀವು ಕೇಳಿರ್ಬೋದು. ಅಲ್ಲೇನ್ ಮಾಡ್ತಾರೆ, ರೈತರುಗಳು ಯಾವುದೇ ಒಂದು ಪರ್ಟಿಕ್ಯುಲರ್ ಬೆಳೆ ಬೆಳೆಯುವಂತ ರೈತರೆಲ್ಲ ಏನ್ ಮಾಡ್ಬೇಕು, ಒಟ್ಟುಗೂಡ್ಬೇಕು. ಒಟ್ಟುಗೂಡ್ಕೊಂಡು ಏನ್ ಮಾಡ್ಬೇಕು, ತಮ್ಮ ಉತ್ಪನ್ನ ಕ್ರೋಢೀಕರಿಸಿ ಮಾರಾಟ ಮಾಡಿ. ಮಾರಾಟ ಮಾಡೋದೊಂದೇ ಮುಖ್ಯ ಉದ್ದೇಶ ಇರಲ್ಲ, ಅವ್ರಿಗೇನೇನು ಅವಶ್ಯಕ ಇರುವಂತಹ ಒಂದು ಪರಿಕರಗಳಿರ್ತವೆ ಅಂತ ಹೇಳಿದ್ರೆ ಬಿತ್ತನೆ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಕೆಮಿಕಲ್ಸ್ ಇರ್ಬೋದು, ಅಥವಾ ಅವರ ಒಂದು ಉತ್ಪನ್ನಗಳನ್ನ ಪ್ರೊಸೆಸಿಂಗ್ ಮಾಡುವಂತ ಒಂದು ವ್ಯವಸ್ಥೆ ಇರ್ಬೋದು, ಇಲ್ಲಾಂದ್ರೆ ಅವರ ಉತ್ಪನ್ನನ ಬೇರೆ ದೇಶಗಳಿಗೆ ರಫ್ತು ಮಾಡುವಂತ ವ್ಯವಸ್ಥೆ. ಇದೆಲ್ಲಾ ವ್ಯವಸ್ಥೆಗಳನ್ನ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಥವಾ ರೈತ ಉತ್ಪಾದಕ ಕಂಪನಿಗಳು ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಸವಲತ್ತುಗಳು ಅಥವಾ ಈ ವ್ಯವಸ್ಥೆಗಳನ್ನ ಆ ಒಂದು ಕಂಪನಿಲಿ ಮಾಡ್ಕೋಬಹುದು. ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ 2000 ಇಸ್ವಿಯಲ್ಲಿ ಈ ಒಂದು ಕಾನ್ಸೆಪ್ಟ್ ಬಂತು. ಆದ್ರೆ ಇದಕ್ಕೆ ಬಹಳ ಎತ್ತಿನ ಒಂದು ಪ್ರಮುಖವಾದ ಬೆಳವಣಿಗೆ ಸಿಕ್ಕಿದ್ದು 2008 ಇಸ್ವಿಯಲ್ಲಿ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಯೋಜನೆಗೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಸೊ ಈ ಒಂದು ಯೋಜನೆಯನ್ನ ಅತಿ ಹೆಚ್ಚಿನ ಒಂದು ಮಟ್ಟದಲ್ಲಿ ವೃದ್ಧಿಕರಿಸಿಕೋಬೇಕು ಅಂತ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ, ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸಾರ್ಷಿಯಂ ಅನ್ನೋ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಈ ಒಂದು FPO ಅಂತ ನಾನೇನು ಹೇಳ್ತಾ ಇದ್ದೀನಿ, ಈ ಒಂದು FPO ಕಾನ್ಸೆಪ್ಟ್ನ ವೃದ್ಧಿಗೊಳಿಸಬೇಕು. ಮುಖ್ಯವಾಗಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಟೆಕ್ನಿಕಲ್ ಇನ್ಫಾರ್ಮೇಶನ್ ಇರ್ಬೋದು, ಅದಕ್ಕೆ ಬೇಕಾಗಿರುವಂಥ ಹಣಕಾಸಿನ ವ್ಯವಸ್ಥೆ ಇರ್ಬೋದು. ಸೊ ಅಂಥ ವ್ಯವಸ್ಥೆಯನ್ನು ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸಾರ್ಷಿಯಂ ಅನ್ನೋ ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದೆ. ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನಿರುತ್ತೆ, ಇದು ಮುಖ್ಯವಾಗಿ ಸಹಕಾರ ಸಂಘಗಳ ಒಂದು ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಯಾವುದೇ ಒಂದು ಸಹಕಾರ ಸಂಘಗಳ ಅಡಿ ರಿಜಿಸ್ಟ್ರೇಷನ್ ಆದಾಗ ಅದಕ್ಕೆ ಒಂದು ಕಾರ್ಯನಿರ್ವಹಿಸುವಂತ ಒಂದು ವ್ಯಾಪ್ತಿ ಏನಿರುತ್ತಲ್ಲ ಅದು ಬಹಳ ಕಡಿಮೆ ಇರುತ್ತೆ. ಸೊ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಇದು ಅನಾನುಕೂಲ ಆಗ್ಬಿಡ್ತು. ಹಾಗಾಗಿ ಈ ಒಂದು ಅನಾನುಕೂಲನ ಒಂದು ಸರಿಪಡಿಸಬೇಕು ಅಂತ ಕೇಂದ್ರ ಸರ್ಕಾರ ಏನ್ ಮಾಡುತ್ತು, ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ನ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಬದಲಾಯಿಸಿದ್ರು. ಸೊ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಅಂತ ಬದಲಾಯಿಸಿದಾಗ ಏನಾಗುತ್ತೆ, ಅಂತ ಒಂದು ಸಂಘಗಳು ಅಥವಾ ಸಂಸ್ಥೆಗಳು ಕಂಪನಿ ಆಕ್ಟ್ ಅಂಡರ್ಲಿ ರಿಜಿಸ್ಟ್ರೇಷನ್ ಹೋಗಬೇಕು. ನೀವೇನಾದ್ರೂ ಯಾವುದೇ ಒಂದು ಸಂಸ್ಥೆನ ಆರ್ಗನೈಸೇಷನ್ ಕಂಪನಿ ಆಕ್ಟ್ ಅಂಡರ್ ರಿಜಿಸ್ಟ್ರೇಷನ್ ಮಾಡಿದಾಗ ನಿಮ್ಮ ಒಂದು ಕಾರ್ಯನಿರ್ವಹಿಸುವಂತ ವ್ಯಾಪ್ತಿ ಏನಾಗಿರುತ್ತೆ ಅದು ಸೀಮಿತವಾಗಿರಲ್ಲ, ಅದು ಎಂಟೈರ್ ನಮ್ಮ ಭಾರತದ ಉದ್ದಗಲಕ್ಕೂ ನೀವು ಎಲ್ಲಿ ಬೇಕಾದರೂ ನಿಮ್ಮ ಒಂದು ಬಿಸ್ನೆಸ್ನ ಮಾಡಬಹುದು. ಇದು ಈ ಸಾಂಘಿಕ ಮಾರಾಟ ವ್ಯವಸ್ಥೆಗೆ ಪೂರಕವಾಗಿರುವಂತಹ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಿಂದ ಇರುವಂತಹ ಯೋಜನೆಗಳು ಮತ್ತು ವ್ಯವಸ್ಥೆಗಳು. ಹೀಗೆ ಈ ಸಾಂಘಿಕ ಮಾರಾಟದ ವ್ಯವಸ್ಥೆ ಏನಿದೆಯೋ ಇದರ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಅದಕ್ಕೆ ಇರುವಂತಹ ವ್ಯವಸ್ಥೆಯನ್ನ ಬಳಕೆಯನ್ನ ಮಾಡಿಕೊಂಡು ನಮ್ಮ ರೈತರು ಮುಂದುವರಿಯುವಂಥದ್ದು ಹೆಚ್ಚು ಸೂಕ್ತ. ಈ ನೇರ ಮತ್ತೆ ಸಾಂಘಿಕ ಮಾರಾಟದ ನಡುವೆ ಏನು ವ್ಯತ್ಯಾಸಗಳನ್ನ ಬಹಳ ಪ್ರಮುಖವಾಗಿ ಗಮನಿಸಬಹುದು? ನೇರ ವ್ಯವಸ್ಥೆ ಅಂತ ಏನಾಗುತ್ತೆ, ರೈತರು ಒಬ್ಬನೇ ಅವನೇನ್ ಬೆಳಿತಾನೆ ಉತ್ಪನ್ನ ಅವನೇ ನೇರವಾಗಿ ಮಾರುಕಟ್ಟೆ ವ್ಯವಸ್ಥೆಗೆ ತಗೊಂಡು ಹೋಗ್ಬೋದು. ಆದರೆ ಸಾಂಘಿಕ ಮಾರಾಟ ವ್ಯವಸ್ಥೆಯಲ್ಲಿ ನೇರವಾಗಿ ಒಬ್ಬೊಬ್ಬರೇ ರೈತರು ಅವರು ಮಾರುಕಟ್ಟೆಗೆ ತಗೊಂಡು ಹೋಗಿರಲ್ಲ. ಇಲ್ಲಿ ಏನು ಮಾಡಬೇಕು, ಆ ಒಂದು ಬೆಳೆ ಬೆಳೆಯುವಂಥ ಎಲ್ಲ ರೈತರುಗಳು ಅವ್ರಿಗೆ ಇಷ್ಟ ಇರುವಂಥ ವಾಲಂಟ್ರಿ, ಇದು ಯಾರಿಗೇನು ಇದು ಫೋರ್ಸ್ ಇಲ್ಲ, ಅವರೇ ಒಂದು ಸ್ವಯಂ ಪ್ರೇರಿತವಾಗಿ ಬಂದು ಒಂದು ಗುಂಪು ಮಾಡಿಕೊಂಡು, ಸೊ ಗುಂಪು ಮಾಡಿದಾದ್ಮೇಲೆ ಕ್ರೋಢೀಕರಿಸಿದಂಥ ಉತ್ಪನ್ನ ನೇರವಾಗಿ ಮಾರಾಟಕ್ಕೆ ತಗೊಂಡೋಗ್ಬೋದು. ನೇರದಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ ಮಾಡ್ತಾರೆ, ಈ ಸಾಂಘಿಕದಲ್ಲಿ ಗ್ರೂಪ್ ಆಗಿ ಒಟ್ಟಿಗೆ ಬಂದು ಕ್ರೋಢೀಕರಿಸಿ ಅದಾದ ನಂತರ ಕ್ರೋಢೀಕರಿಸಿದ ಉತ್ಪನ್ನ ಮಾರುಕಟ್ಟೆ ವ್ಯವಸ್ಥೆಗೆ ತಗೊಂಡೋಗ್ತಾರೆ. ಇದು ನೇರ ಮತ್ತು ಸಾಂಘಿಕ ಮಾರಾಟ ವ್ಯವಸ್ಥೆಗೆ ಇರುವಂತಹ ಮುಖ್ಯವಾಗಿರುವಂತಹ ವ್ಯತ್ಯಾಸ. ಇದಿಷ್ಟು ನೇರ ಮತ್ತೆ ಸಾಂಘಿಕ ಮಾರಾಟದ ನಡುವೆ ಇರುವಂತಹ ಕೆಲವೊಂದು ವ್ಯತ್ಯಾಸಗಳು. ಈ ಒಂದು ನೇರ ಮಾರಾಟ ಹಾಗೂ ಸಾಂಘಿಕ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ಪ್ರಾಮುಖ್ಯತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಮಾರುಕಟ್ಟೆ ವ್ಯವಸ್ಥೆ ಅನ್ನೋದು ಯಾವುದೇ ಒಂದು ವ್ಯಕ್ತಿ ಯಾವುದು ಆರ್ಥಿಕ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಏನಕ್ಕೆ ಮಾಡ್ತಾರೆ ಪ್ರಾಮುಖ್ಯವಾಗಿ ಅಂತ ಹೇಳಿದ್ರೆ, ಅವ್ರನ್ನ ಆದಾಯವನ್ನು ವೃದ್ಧಿಗೊಳಿಸಿಕೊಂಡು ಮಾಡಿಕೊಡ್ತಾರೆ. ಸೊ ಹಾಗಾಗಿ ರೈತರು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಿಕೊಳ್ಬೇಕಾದ್ರೆ ಪ್ರಮುಖವಾಗಿ ಯಾವ ರೀತಿ ಮಾರುಕಟ್ಟೆ ವ್ಯವಸ್ಥೆಗಳನ್ನ ನಾನು ಬಳಕೆ ಮಾಡ್ಕೊಳ್ತಾ ಇರೋ ಅನ್ನೋದು ಬಹಳ ಮುಖ್ಯ. ಹಲವಾರು ಮಾರುಕಟ್ಟೆ ವ್ಯವಸ್ಥೆಗಳಿವೆ, ಅದರೆಲ್ಲದರೂ ನೀವು ನೇರ ಮತ್ತು ಸಾಂಘಿಕ ಮಾರಾಟ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಬಹಳ ಅನುಕೂಲಗಳಿವೆ. ಆ ಅನುಕೂಲಗಳನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತ ಕಳಕಳಿಯನ್ನು ಮನವಿ ಮಾಡ್ಕೊಳ್ತೀನಿ. ಅದು ಒಂದು. ಎರಡನೇದು, ಕೆಲವು ಸಂದರ್ಭದಲ್ಲಿ ಸಾಂಘಿಕ ಮಾರಾಟ ವ್ಯವಸ್ಥೆಗಳನ್ನ ರೈತರು ಹೊಸದಾಗಿ ಅವರೇ ರಚನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂಥವ್ರು ಅಥವಾ ನಿಮ್ಮ ಊರಿನ ಹತ್ತಿರದಲ್ಲಿರುವಂಥ ಸಾಂಘಿಕ ಸಂಸ್ಥೆಗಳಿಗೆ ನಿಮ್ಮ ಒಂದು ಹೆಸರನ್ನ ನೋಂದಾಯಿಸಿ ನೀವು ಆ ಸಂಸ್ಥೆಗಳಿಗೆ ಮೆಂಬರ್ ಆಗೋದ್ರ ಮುಖಾಂತರ ಕೂಡ ನೀವು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಸಂಸ್ಥೆಗಳು ಕೂಡ ನೀವು ಮೆಂಬರ್ ಆಗಿ ನಿಮ್ಮ ಒಂದು ಉತ್ಪನ್ನನ ಮಾರಾಟ ಮಾಡ್ಬೋದು. ಸೊ ಇದು ಇವತ್ತಿನ ಒಂದು ವಿಷಯವಾದಂಥ ನೇರ ಮತ್ತು ಸಾಂಘಿಕ ಮಾರಾಟ ವ್ಯವಸ್ಥೆಗಳಿಂದಿರುವಂತಹ ಒಂದು ಅನುಕೂಲಗಳು. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ನೀವು ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಒಂದು ಮೊಬೈಲ್ ಸಂಖ್ಯೆ

ಜೇಡಿ ಮಿಶ್ರಿತ ಮಣ್ಣಿನದ್ದಾಗಿದ್ದು ನೀರು ಸುಲಭವಾಗಿ ಬಸಿದು ಹೋಗುವಂತೆ ಇರಬಾರದು. ಮಣ್ಣಿನ ರಸಸಾರ 6.5-7 ಇದ್ದು ನೀರಿನ ಗಡಸುತನ 60-100 PPM ವ್ಯಾಪ್ತಿಯೊಳಗೆ ಇರತಕ್ಕಂಥದ್ದು ಬಹಳ ಮುಖ್ಯ. ಮೀನುಮರಿಗಳ ಪಾಲನೆಗೆ ಮುನ್ನ ಕೊಳ, ಕೆರೆ, ಕಟ್ಟೆ, ಹೊಂಡಗಳನ್ನ ಯಾವ ತರ ತಯಾರಿ ಮಾಡಿಕೊಳ್ಬೇಕು ಅಂಥೇಳಿ ನೋಡಿದಾಗ, ಅಲ್ಪಾವಧಿಯ ಜಲಪ್ರದೇಶಗಳು ಬತ್ತಿ ಹೋಗಿದ್ದಲ್ಲಿ ಮಣ್ಣನ್ನ ಉಳುಮೆ ಮಾಡಿ ಗಿಡ ಗಂಟಿಗಳನ್ನ ಕಿತ್ತು ಬಿಸಿಲಿಗೆ ಮಣ್ಣನ್ನ 5-6 ಕಾಲ ಬಿಡಬೇಕಾಗತ್ತೆ. ನೀರು ನಿಂತಿದ್ದು ಒಣಗದೇ ಇದ್ದಲ್ಲಿ ಅಂಚಿನಲ್ಲಿರುವ ಗಿಡ ಗಂಟೆಗಳನ್ನ ಕಿತ್ತು ಉಳಿದ ಗಿಡಗಳನ್ನ ನಾಶ ಮಾಡಲು 2-4 ಅಮೋನಿಯಾ ಅಥವಾ ಪ್ಯಾರಾಕ್ಯಾಟ್ ಮುಂತಾದ ಕಳೆನಾಶಕ ಔಷಧಿಗಳನ್ನ ಸಿಂಪರಣೆ ಮಾಡಬಹುದು. ಇವುಗಳ ಬಳಕೆಯ ಕ್ರಮ ಮತ್ತು ಪ್ರಮಾಣಕ್ಕೆ ನಿಮ್ಮ ಹತ್ತಿರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳನ್ನ ಸಂಪರ್ಕಿಸಿ ಇದನ್ನ ಮಾಡಬಹುದು. ಇನ್ನು ಕಳೆ, ಮೀನು ಮತ್ತು ಮೀನುಮರಿ ಭಕ್ಷಕಗಳನ್ನ ನಿಯಂತ್ರಣ ಮಾಡಬೇಕಾಗತ್ತೆ. ಸಂಪೂರ್ಣ ಒಣಗಿಸಿ ತಯಾರು ಮಾಡಿದ ಜಲಪ್ರದೇಶಗಳಲ್ಲಿ ಕಳೆ ಮೀನುಗಳ ತೊಂದರೆ ಇರೋದಿಲ್ಲ. ಮಿಕ್ಕ ಕಡೆಗಳಲ್ಲಿ ಕಳೆ ಮೀನುಗಳ ನಿರ್ಮೂಲನೆಗೆ ಹಿಪ್ಪೆ, ಹಿಂಡಿ, ಹೊಂಗೆ ಬೇರಿನ ಪುಡಿ, ಯೂರಿಯಾ ಮತ್ತು ಬ್ಲೀಚಿಂಗ್ ಪುಡಿ ಮುಂತಾದ ಔಷಧಿಗಳನ್ನ ಸಿಂಪರಣೆಯನ್ನ ಮಾಡಬಹುದು. ಇನ್ನು ಸುಣ್ಣ ಹಾಗೂ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಮಣ್ಣಿನ ರಸಸಾರ 6.5 ಕಡಿಮೆ ಇದ್ದಲ್ಲಿ ಸುಣ್ಣ ಹಾಕುವುದು ಅವಶ್ಯಕ. ಹಾಕಬೇಕಾದ ಸುಣ್ಣದ ಪ್ರಮಾಣ ಮಣ್ಣಿನ ಸ್ವಭಾವ ಹಾಗೂ ರಸಸಾರವನ್ನ ಅವಲಂಬಿಸಿರುತ್ತೆ. ಇನ್ನು ನೀವು ಮೀನುಮರಿಗಳನ್ನ ಸಾಕಬೇಕು ಅಂಥೇಳಿ ಯೋಚನೆಯನ್ನ ಮಾಡಿದಾಗ ನಿಮ್ಮ ನೀರಿನ ಪ್ರದೇಶ ಯಾವ ರೀತಿ ಫಲವತ್ತತೆಯನ್ನ ಮಾಡಬೇಕು ಅಂತಂದ್ರೆ, ನೈಸರ್ಗಿಕವಾಗಿ ನೀರಿನಲ್ಲಿರುವ ಸೂಕ್ಷ್ಮ ಜಲಜೀವಿಗಳ ಪ್ರಮಾಣ ಮರಿಗಳ ಪಾಲನೆ ಮಾಡಿದಾಗ ಸಾಲೋದಿಲ್ಲ. ಹಾಗಾಗಿ ನೀರಿನ ಫಲವತ್ತತೆಯಲ್ಲಿ ಸಾವಯವ ಮತ್ತು ರಸಗೊಬ್ಬರಗಳನ್ನು ಬಳಸಿ ಹೆಚ್ಚನ್ನ ಮಾಡ್ಕೋಬೇಕಾಗತ್ತೆ. ಇವುಗಳಲ್ಲಿ ನೀರಿನಲ್ಲಿ ಹಾಕಿದಾಗ ಹೆಚ್ಚು ಸಂಖ್ಯೆಯಲ್ಲಿ ಬೇಗನೆ ವೃದ್ಧಿಸಿ ಮರಿಗಳಿಗೆ ಸೂಕ್ತ ಆಹಾರವನ್ನು ಒದಗಿಸುತ್ತವೆ. ನೀವು ಮರಿಗಳನ್ನ ಬಿತ್ತನೆಗೆ 10-12 ಮುಂಚೆ ಪ್ರತಿ ಎಕರೆಗೆ 2-2.5 ಟನ್ ಸಗಣಿ ಅಥವಾ 0.8-1.2 ಟನ್ ಕೋಳಿ ಗೊಬ್ಬರವನ್ನು ಹಾಕಿ ಇದನ್ನ ಗಟ್ಟಿಯಾದ ರಾಡಿ ಮಾಡಿಕೊಂಡು ಕೊಳದ ಎಲ್ಲಾ ಕಡೆ ಸಿಂಪರಣೆಯನ್ನ ಮಾಡಬೇಕು. ಕೆಲವು ಕಡೆ ಕಡ್ಲೆಕಾಯಿ ಹಿಂಡಿ, ಸಗಣಿ ಮತ್ತು ಸೂಪರ್ ಫಾಸ್ಫೇಟ್ ಮಿಶ್ರಣವನ್ನ ಬಿತ್ತನೆಯ 5 ಮುಂಚೆ ಕೊಟ್ಟು ನಂತರ 5 ಒಮ್ಮೆ ಇದೇ ರೀತಿಯ ಮಿಶ್ರಣವನ್ನ ಚಿಕ್ಕ ಪ್ರಮಾಣದಲ್ಲಿ ಕೊಡುವ ಪದ್ಧತಿಯನ್ನು ಕೂಡ ಅನುಸರಿಸ್ತಾರೆ. ಇನ್ನು ನಿಮ್ಮ ಹೊಂಡದ ನೀರಿನಲ್ಲಿರುವ ಕೀಟಗಳನ್ನ ಯಾವ ರೀತಿ ನಿರ್ಮೂಲನೆ ಮಾಡಬಹುದು ಅಂತಂದ್ರೆ, ನೀರಿನ ಕೀಟಗಳು ಮತ್ತು ಅವುಗಳ ಬಾಲ್ಯಾವಸ್ಥೆಗಳು ಗೆಂಡೆ ಮರಿಗಳ ಪರಮ ಶತ್ರುಗಳಾಗಿರುತ್ತವೆ. ಮರಿಗಳನ್ನು ತಿಂದು ಅಥವಾ ಗಾಯಗೊಳಿಸಿ ಮರಿಗಳ ಉಳಿವನ್ನ ಗಣನೀಯವಾಗಿ ನಷ್ಟಗೊಳಿಸುತ್ತವೆ. ಜೊತೆಗೆ ಆಹಾರಕ್ಕೂ ಕೂಡ ಮರಿಗಳೊಂದಿಗೆ ಸ್ಪರ್ಧೆಯನ್ನ ಮಾಡೋದ್ರಿಂದ ಮರಿಗಳ ಬೆಳವಣಿಗೆ ಕುಂಠಿತವಾಗುತ್ತೆ. ಇವುಗಳ ಹತೋಟಿಗೆ ಸುಲಭವಾಗಿ ತಯಾರು ಮಾಡಬಹುದಾದಂತಹ ಸಾಬೂನು ಎಣ್ಣೆಯ ಮಿಶ್ರಣವನ್ನ ಮರಿ ಬಿತ್ತನೆಯ ಹಿಂದಿನ ದಿನ ಅಥವಾ 10-12 ಮುಂಚೆ ನೀರಿನ ಮೇಲೆ ಸಿಂಪರಣೆಯನ್ನ ಮಾಡಬೇಕು. ಮಿಶ್ರಣದ ತಯಾರಿಕೆ 5-6 ಯಾವುದೇ ಅಗ್ಗದ ಎಣ್ಣೆಯ ಜೊತೆಗೆ 1.8 ಅಗ್ಗದ ಸೋಪನ್ನ ಬೆರೆಸಿದ್ರೆ ಸಾಕಾಗುತ್ತೆ. ಇನ್ನೊಂದು ಉಪಾಯ ಅಂತಂದ್ರೆ, ಮರಿ ಬಿತ್ತನೆಯ ಸ್ವಲ್ಪ ಕಾಲದ ಮುಂಚೆ ಸಣ್ಣ ಕಣ್ಣಿನ ಬಲೆಯಿಂದ ಕೊಳದಲ್ಲಿರುವ ಕೀಟಗಳನ್ನು ತೆಗೆದು ಅದನ್ನ ಬಲೆಯ ಚಿಕ್ಕದೊಂದು ಮೂಲೆಗೆ ಒತ್ತರಿಸಿ ಇಟ್ಕೊಳ್ಬೇಕಾಗತ್ತೆ. ಬಕೆಟ್ನಲ್ಲಿ 1/2 ತುಂಬಿಸಿ ಅದಕ್ಕೆ ಕೊಂಚ ಸೀಮೆಎಣ್ಣೆನ ಹಾಕಿ ಬಲೆಯಲ್ಲಿ ಕೂಡಿರುವ ಕೀಟಗಳನ್ನ ಬಲೆಯ ಸಮೇತ ಈ ನೀರಿನ 5-10 ಇಟ್ಟರೆ ಕೀಟಗಳು ಸತ್ತೋಗ್ತವೆ. ಇನ್ನು ಮರಿಗಳನ್ನ ಯಾವ ರೀತಿ ಬಿತ್ತನೆ ಮಾಡಬೇಕು ಅಂತ ಅಂದ್ರೆ, 3-5 ಗೆಂಡೆ ಮರಿಗಳನ್ನು ಮೀನುಮರಿ ಉತ್ಪಾದನಾ ಕೇಂದ್ರದಿಂದ ತಂದು ತಂಪು ಹೊತ್ತಿನಲ್ಲಿ ಅದರಲ್ಲೂ ಬೆಳಗಿನ ಜಾವ ಬಿತ್ತನೆಯನ್ನು ಮಾಡಬೇಕು. ಮರಿಯಲ್ಲಿರುವ ಪ್ಲಾಸ್ಟಿಕ್ನ ಚೀಲಗಳನ್ನು 10-15 ನೀರಿನಲ್ಲಿ ತೇಲಿಬಿಟ್ಟು ಒಳ ಹೊರಗಿನ ಉಷ್ಣಾಂಶಗಳು ಒಂದೇ ಸಮ ಆದ್ಮೇಲೆ ಕೊಂಚ ಕೊಂಚವಾಗಿ ಕೊಳದ ನೀರನ್ನ ಚೀಲದೊಳಗೆ ಬಿಟ್ಟು ಮರಿಗಳನ್ನು ಕೊಳದ ನೀರಿಗೆ ಬಿಡಬೇಕಾಗತ್ತೆ. ಇನ್ನು ಬಿತ್ತನೆಯ ಸಾಂದ್ರತೆ ಹೇಗಿರಬೇಕು ಅಂತಂದ್ರೆ, ಕೆರೆ, ಗೋಕಟ್ಟೆ, ಮಣ್ಣಿನ ಕೊಳಗಳಿಗೆ 1 16-20 ಮರಿಗಳಂತೆ ಬಿತ್ತನೆಯನ್ನ ಮಾಡಬಹುದು. ಸಿಮೆಂಟ್ ಅಥವಾ ಕಲ್ಲಿನ ಕೊಳ ಏನಾದರೂ ಇದ್ರೆ ಈ ಸಾಂದ್ರತೆಯನ್ನು ಎಕರೆಗೆ 40-50 ಏರಿಸಬಹುದು.

ಚಿಕ್ಕಿ ನುಂಗ್ರಕ್ಕೆ ನಾರಿ ಮನಸಿಟ್ಟಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೋತಳು, ಬೆಳ್ಳಿ ನುಂಗ್ರಕ್ಕೆ ನಾರಿ ಮನಸೋತಳು. ಎಲ್ಲೋ ಜಗಪ್ಪ ನಿನ್ನರ